ಆಮೇಲೆ ಬರ್ತಾ ಬರ್ತಾ ಬರ್ತಾ ಈ ರೋಡ್ಗಳು ಮಾರ್ಜಿನ್ ಬಂದ್ಬಿಡ್ತಲ್ಲಪ್ಪ, ಆ ರೋಡ್ ಮಾರ್ಜಿನ್ ಬಂದ ಕಾಲದಾಗ ನಮ್ಮ ಜಾನುವಾರುಗಳನ್ನೆಲ್ಲ ಹೊಡೆದು ಕೊನ್ನಾಕಿಡಿದ್ರು, ಕಾರ್ನರು ಲಾರಿಯರು ಬಸ್ನರು. ಹೌದು, ಹಂಗಾಗಿ ಎಲ್ಲವನ್ನು ಕಡಿಮೆ ಮಾಡ್ತಾ ಬಂದ್ವಿ. ಮೇಯಕ್ ಜಾಗ ಇಲ್ಲ, ಎಲ್ಲೂ ಮೇವಿಗೆ ಜಾಗ ಇಲ್ಲ. ಆ ಉದ್ದೇಶ. ಬೆಳೆಗಳು ಏನ್ ಬೆಳಿತೀರಿ? ಬೆಳೆಗಳು ಭತ್ತ, ಅಡಿಕೆ ತೋಟ, ತೆಂಗು, ಮಾವು ಇದಾವೆ. ಮಾವು ಇದಾವೆ. ಹೌದು, ಅಡಿಕೆಯಲ್ಲಿ ಮತ್ತೆ ತೆಂಗಿನಲ್ಲಿ ಮೆಣಸಿನ ಬಳ್ಳಿ, ಮೆಣಸಿನ ಬಳ್ಳಿನೂ ಹಚ್ಚಿದೇವಿ ಅಡಿಕೆಯಲ್ಲಿ. ಅಡಿಕೆಯಲ್ಲಿ ಇದು ಭತ್ತ ಹೇಳಿದಿರಲ್ಲ, ಇದು ವರ್ಷದ ಮೂರು ಕಾಲಗಳಲ್ಲಿ ಬೆಳಿತೀರಾ ಹೇಗೆ? ಇಲ್ಲ, ಒಂದೇ ಬೆಳೆ. ಅಂದ್ರೆ ಮಳೆ ಆಶ್ರಿತ? ಮಳೆ ಆಶ್ರಿತ ಅಷ್ಟೇ. ಹೌದು, ಒಂದೇ ಬೆಳೆ. ಒಂದೇ ಬೆಳೆ. ಹೌದು. ಆಮೇಲೆ ಬೆಳೆಯೋದಿಲ್ಲ? ಇಲ್ಲ. ಈ ನೀರಿನ ವ್ಯವಸ್ಥೆ ಹೇಗಿದೆ? ನೀರಿನ ವ್ಯವಸ್ಥೆ ಅಂತ ಹೇಳಿದ್ರೆ ನಾವು ಬೋರ್ ಮಾಡ್ಕೊಂಡ್ರೆ ನೀರಿನ ವ್ಯವಸ್ಥೆ, ಬೋರ್ ಇಲ್ಲ ಅಂದ್ರೆ ನೀರಿಲ್ಲ ನಮಗೆ. ಹೌದು, ಬೋರ್ ಇಲ್ಲ ಅಂದ್ರೆ ನೀರಿಲ್ಲ. ನೀರಿಲ್ಲ. ಹೊಳೆ ಮತ್ತೆ ಚಾನಲ್ ಯಾವ್ದು ಇಲ್ವಾ ಇಲ್ಲಿ? ಇಲ್ಲಿ ಯಾವ ಚಾನಲ್ ಇಲ್ಲ, ಹೊಳೆ ಐತಿ. ಯಾವ್ದಾರ ಈ ದೊಡ್ಡ ಹುಚ್ಚು ಮಳೆ ಹೋಯ್ದಾಗ ಹೋಗಕ್ಕೆ ಗದ್ದೆ ಮೇಲೆ ಹೋಗಕ್ಕೆ ಅಷ್ಟೇ ಅಷ್ಟೇ ಅಷ್ಟೇ ಬರ್ತೀನಿ. ನಮಗೇನು ಯಾವ ಒಂದು ಅದಕ್ಕೆ ಹಿಡಿದು ಇಟ್ಕೊಳಕ್ ಏನು ವ್ಯವಸ್ಥೆ ಇಲ್ಲ? ವ್ಯವಸ್ಥೆ ಯಾವ್ದು ಇಲ್ಲ, ಹಿಡಿದು ತಗೊಬಂದ್ ನಾವು ಇಟ್ಕೊಳಕಿಲ್ಲ ನೀರ. ಅಲ್ಲ, ಕೃಷಿ ಹೊಂಡ ಏನಾದ್ರು ಮಾಡಿದಿರ ಜಮೀನಲ್ಲಿ? ಕೃಷಿ ಹೊಂಡ ಇದಾವೆ, ಅದು ನಮ್ಮ ಅನುಕೂಲಕ್ಕೆ ಮಾತ್ರ. ಯಾಕೆ ಹಿಂಗಂತೀರಿ? ಯಾಕೆ ಅಂತೇಳಂದ್ರೆ ಇನ್ನು ಬೇರೆಯವರಿಗೆ ಯಾರಿಗೂ ನಾವು ನೀರು ಕೊಡಕ್ಕೂ ಆಗಂಗಿಲ್ಲ, ನಾವು ಬೇರೆಯವರಿಗೆ ಕೊಡಕ್ಕೂ ಬರಲ್ಲ. ಆಮೇಲಾಗಿ ನಾವು ಕೃಷಿ ಹೊಂಡ ಏನ್ ಮಾಡ್ಕೊಂಡಿದ್ದೇವಲ್ಲ, ಕೃಷಿ ಹೊಂಡ ನಮಗೆ ಸರ್ಕಾರದಿಂದಾನೇ ಮಾಡಿಕೊಟ್ಟದ್ದು. ಈಗ ನಾವೇ ಮಾಡ್ಕೊಂಡಿದ್ವಿ ಅಂತ ಹೇಳೋದಲ್ಲ, ಕೃಷಿ ಹೊಂಡಗಳನ್ನು ಸರ್ಕಾರದಿಂದಾನೇ ಮಾಡಿಕೊಟ್ರು. ಹೌದೌದೌದು. ಮತ್ತೆ ಅದನ್ನ ಹೇಗೆ ನೀವು ನಿರ್ವಹಣೆ ಮಾಡ್ತಾ ಇದ್ರಿ? ಈಗ ಅದರಲ್ಲಿ ಬಂದ ನೀರನ್ನ ಸಂಗ್ರಹ ಮಾಡ್ಕೊಂಡಾಗ ಅಕಸ್ಮಾತ್ ಕಡಿಮೆ ಆದರೆ ಮೋಟರ್ ಇಟ್ಕೊಂಡು ನೀರ್ ಎತ್ಕೊಂತೀವಿ. ಮೋಟರ್ ಇಟ್ಕೊಂಡು ನೀರ್ ಎತ್ಕೊಂತೀವಿ. ಹೌದು, ಆ ಹೊಂಡದಿಂದ. ಹೌದು. ಈಗ ಈ ಹಸುಗಳು ಅಂತ ಹೇಳಿದ್ರಿ, ಇದು ಯಾವ ತಳಿ ಇದೆ? ಇದು ಲೋಕಲ್ ಸ್ಥಳೀಯ ತಳಿನಾ ಇಲ್ಲ ಯಾವ್ದು? ಲೋಕಲ್ ತಳಿ ಜಾಸ್ತಿ, ಲೋಕಲ್ ತಳಿನೇ ಜಾಸ್ತಿ ಇರೋದು ಈಗ ನಮ್ಮಲ್ಲಿ. ಹಾಲಿ ಲೋಕಲ್ ತಳಿ ಇರೋದೇ ಈಗ ಜಾಸ್ತಿ ಜಾಸ್ತಿ ಇರೋದು. ಹೌದು, ಜರ್ಸಿ ಆಮೇಲೆ ಬೇರೆ ಜಾತಿನೂ ಕಡಿಮೆ ಕಡಿಮೆ ಇದಾವೆ. ಜರ್ಸಿ ಉಪಯೋಗಿಸ್ಕೊಂಡಿಲ್ಲ ನೀವು? ಅವಾಗ ಮಾಡಿದ್ದೆ ಒಂದ್ ಕಾಲದಾಗ, ಈಗಿಲ್ಲ ಈಗಿಲ್ಲ ಈಗಿಲ್ಲ ಈಗ ಮೇವಿನ ಬಂತಲ್ಲ ಹಂಗಾಗಿ. ಆಮೇಲೆ ನಿಮ್ಗೆ ಏನ್ ಅನಿಸ್ತದೆ, ಇನ್ನೂ ಜಾಸ್ತಿ ಮಾಡ್ಬೇಕು ಅನ್ಸುತ್ತಾ? ಮನಸ್ನಲ್ಲಿ ಐತಿ, ಮೇವು ಮಾಡಕ್ ಆಗಂಗಿಲ್ಲ, ಹಂಗಾಗಿ ಏನ್ ಮಾಡೋದು, ನಾವು ಮಾಡ್ಬೇಕು, ಇನ್ನು ಏನಾರೇ ಪ್ರಯತ್ನ ಪಡ್ಬೇಕು ಅನ್ನೋ ಆಸೆ ಐತಿ. ಆದ್ರೆ ನಮೀಗ ವಯಸ್ಸು ಇಲ್ಲ, ಮೇಲಾಗಿ ಈಗಾಗಲೇ ನನಗೆ ಈಗ 78ನೇ ವರ್ಷ ನಮಗೆ ಈಗ ಏನ್ ಮಾಡಕ್ಕೂ ಆಗಂಗಿಲ್ಲ. ಅವನ್ನ ಕಟ್ಟೋದು, ನಿಗಾ ಮಾಡೋದು, ಬಂದ್ರೆ ಅವನ್ನೆಲ್ಲ ನಿಗಾ ಮಾಡಿ ಜೋಪಾನ ಮಾಡಿ ಕಟ್ಟೋದು, ಬಿಡೋದು. ನೀವು ಮೇಯಿಸ್ಕೊಂಡು ಬಂದ್ಬಿಟ್ಟು ಸಾಕ್ತಾ ಇರೋದು ಅಥವಾ ಕೂಡ ಹಾಕಿ ಸಾಕ್ತಾ ಇರೋದ? ಅಲ್ಲ, ಕೂಡಾಕೆ ಸಾಕೋದು ನಾವು. ಮೇಯಿಸ್ಕೆ ಬರಕ್ ಹೋಗಕ್ ನಮ್ಮಿಂದ ಇಲ್ಲಿಲ್ಲ, ಆಗಲ್ಲ, ವಯಸ್ಸಿಲ್ಲ ನಮಗೆ. ಹೌದು, ಅದರಿಂದ. ಮತ್ತೆ ಇದಕ್ಕೆ ಪ್ರತ್ಯೇಕವಾಗಿ ಏನಾದರೂ ಹುಲ್ಲಿನ ಬೆಳೆ ಬೆಳೆದಿದ್ದೀರಾ ನಿಮ್ಮ ತೋಟದಲ್ಲಿ? ಹುಲ್ಲಿನ ಬೆಳೆ ತೋಟದಲ್ಲಿ ಐತಿ, ಹಸಿ ಹುಲ್ಲು ಕೊಯ್ತೇವಿ, ಐತವೆ, ಇದ್ದದನ್ನ ಕೊಯ್ಕೊಂಡು ಬರೋದು. ಅದನ್ನೇನು ಪ್ರತ್ಯೇಕ ಮಾಡಿಲ್ಲ ನಾವು, ತೋಟದೊಳಗಡೆ ಬರೋ ಹುಲ್ಲನ್ನೇ ಕೊಯ್ಕೊಂಡು ಬರೋದು. ಹುಲ್ಲಿನ ಬೆಳೆಗಳೇನು ಬೆಳೆದಿಲ್ಲ? ಇಲ್ಲ, ಹುಲ್ಲಿನ ಬೆಳೆ ಏನು ಯಾವ್ದು ಹಾಕಿಲ್ಲ ಸರ್. ಈಗ ಬದುಗಳಲ್ಲಿ ಹಾಕ್ತಾರೆ ನೋಡ್ರಿ, ನೇಪಿಯರ್ ಹುಲ್ಲು ಬದಿನ ಮೇಲೆ ಬಂದು ಹುಲ್ಲು ಕೊಯ್ಕೆ ಬರ್ತೇವೆ. ಅಂದ್ರೆ ನೈಸರ್ಗಿಕವಾಗಿ ಬರ್ತಕ್ಕಂತ ಹುಲ್ಲನ್ನೇ ತಗೊಂಡ್ ಬರ್ತೀರಾ? ಹೌದೌದು, ನೈಸರ್ಗಿಕವಾಗಿ ಬರೋದು. ನಾವೇನ್ ಬೇರೆ ಸಪರೇಟ್ ಆಗಿ ಅದನ್ನ ಒಂದ್ ಕಡೆ ಹುಲ್ಲನ್ನು ಬೆಳೆ ಬೆಳೆದ್ ನಾವು ತಂದಿಲ್ಲ. ಆಮೇಲೆ ಒಂದ್ ಕಾಲದಾಗ ಮಾಡಿದ್ವಿ, ಯಾವಾಗ ಅಂದ್ರೆ ಆ ಜೆಸ್ಸಿ ಆಕಳುಗಳು ಇದ್ದಾಗ ಧರ್ಮಸ್ಥಳದವ್ರ ಹುಲ್ಲು ಕೊಟ್ಟಿದ್ರು, ಆ ಹುಲ್ಲು ಕೊಟ್ಟದನ್ನ ತಂದು ನಾವು ಇಲ್ಲಿ ಬೆಳೆದಿದ್ವಿ. ಬೆಳೆದಿದ್ರೆ ಬೆಳೆದು ದನಕರಿಗೆ ಹಾಕಿದ್ವಿ ಆ ಕಾಲದಾಗ. ಆಮೇಲೆ ಈಗ ಹುಲ್ಲು ಕಡಿಮೆ ಇದ್ದಾಗ ಅದಕ್ಕೆ ಹೇಗೆ ಅಂದ್ರೆ ಬೇಸಿಗೆಯಲ್ಲಿ ಸ್ವಲ್ಪ ಸಿಗೋದು ಕಷ್ಟ ಅಲ್ಲ, ಆ ಸಮಯದಲ್ಲಿ ಯಾವ ರೀತಿಯಿಂದ ಮಾಡ್ತೀವಿ? ಆ ರೀತಿ ಆ ಸಮಯದಲ್ಲಿ ತೋಟಕ್ಕೆ ನೀರು ಹಾಕಿರ್ತೇವಲ್ಲ, ಅದು ಏನಂದ್ರೆ ಆ ಉದ್ದೇಶಕ್ಕೇನೆ ನಾವು ಸಪರೇಟ್ ಆಗಿ ಹುಲ್ಲು ಹಾಕಿಂತ ಇದ್ವಿ ಜಾನುವಾರಿಗಿಂತ. ಜಾನುವಾರಿಗೆ ಅಂದ್ರೆ ಈ ಅವ್ರ ಕೊಟ್ಟು ಹುಲ್ಲಿತ್ತಲ್ಲ ಅದಕ್ಕೆ ಗೊಬ್ಬರ ಪಬ್ಬರ ಹಾಕ್ಯಂತ ಅದನ್ನ ಬೆಳೆಸ್ಕೊಂತ ಇದ್ವಿ. ಈಗೀಗ ಅದ್ಯಾವ್ದು ಇಲ್ಲ, ಅದ್ಯಾವ ನಮಗೆ ಸವರತ್ತು ಇಲ್ಲ, ಇಲ್ಲದೆ ಇರೋದ್ರಿಂದ ಇದ್ದವನ್ನೇ ನಾವು ಜೋಪಾನ ಮಾಡೋದು. ಅವ ಅದಕ್ಕೆ ಹುಲ್ಲು ನೀರು ಹಾಕೊಂಡು ಇಟ್ಕೊಂಡು ಹಿಂಡಿ ಹುಲ್ಲು ನಮಗೆ ಸರ್ಕಾರದಿಂದ ಈಗೇನು ಹಾಲ್ ಡೈರಿಯಿಂದ ಹಿಂಡಿ ತಂದ್ಕೊಂಡು ನಾವು ಜೀವನ ಹೊತ್ತಾಗಿದೀಗ. ಹೌದು. ಕಾಯಿಲೆ ಕಸಾಲಿಗೆ ಯಾರನ್ನ ಸಂಪರ್ಕಿಸ್ತೀರಿ ಇಲ್ಲ ಮನೆ ಔಷಧಿನೇ ಕೊಡ್ತೀರಾ? ಇಲ್ಲ ಇಲ್ಲ, ಮನೆ ಔಷಧಿ ಇಲ್ಲಪ್ಪ, ಮನೆ ಔಷಧಿನು ಕೊಡ್ತೇವಿ. ಆಮೇಲಾಗಿ ಮನೇಲಿ ಏನ್ ಬೇಕು ಅನ್ನೋ ಒಂದು ಔಷಧಿ ಇರ್ತದೆ ಅದನ್ನು ಹಾಕ್ತೇವಿ. ನಮಗೆ ಇಲ್ಲಿ ಆಸ್ಪತ್ರೆ ದನಿ ಜಾನುವಾರು ಆಸ್ಪತ್ರೆಯಿಂದ ಬಂದ್ ನಮಗೆ ಸಹಕಾರ ಕೊಡ್ತಾರೆ. ಸಹಕಾರ ಕೊಟ್ಟು ಅವ್ರು ನಮಗೆ ಏನ್ ಬೇಕು ಅಂತಾರೋ ಅದನ್ನ ಕೊಡ್ತಾರೆ. ನಿಮ್ಮ ಊರಲ್ಲಿ ಈಗ ಇಂಥದ್ ಇಲ್ಲ ಅಂತ ಹೇಳೋದಾದ್ರೆ ಏನಿಲ್ಲ ಅಂತ ಹೇಳ್ತೀರಾ? ಸರ್ಕಾರಿ ಸೌಲಭ್ಯ? ಸರ್ಕಾರಿ ಸೌಲಭ್ಯ ಏನಿಲ್ಲ ಅಂತ ಹೇಳಂದ್ರೆ ನಮಗೆ ಬೇರೆದ ಯಾವ್ದನ್ನು ಕೇಳಕ್ ಏನ್ ಬೇಡ. ಈಗ ಆ ಇಲ್ಲ ಅನ್ನೋ ಶಬ್ದ ಕೇಳಕ್ ಹೋದ್ರೆ ಬಹಳ ಆಗ್ತವೆ. ಬೇಡವೂ ಬೇಡ ಅಂತೀರಾ? ಹೌದು, ಊರಿನ ಉಸಾಬರಿ ಬೇಡ ಅಂತೀರಾ? ಊರಿನ ಉಸಾಬರಿ ಇದು ಯಾವ್ದು ಅಂದ್ರೆ ಅದನ್ನ ಇದನ್ನ ಹೇಳ್ತಾ ಹೋದ್ರೆ ಅದ ಅವರಿಗಿಲ್ಲ ಇವ್ರಿಗೆ ಇದು ಇವರಿಲ್ಲ ಏನಿಲ್ಲ ಅಂತ ಹೇಳ್ಬೋದು. ಅಲ್ಲ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಜನಸಾಮಾನ್ಯರಿಗೆ ಉಪಯೋಗ ಆಗ್ತಕ್ಕಂತ ಎಲ್ರಿಗೂ ಒಳ್ಳೇದಾಗ್ತಕ್ಕಂತ ಒಂದು ವಿಷಯ ಇಂಥದ್ ಇರ್ಬೇಕಿತ್ತಪ್ಪ ನಮ್ಮ ಊರಲ್ಲಿ ಅಂತ ಅನ್ನೋದಾದ್ರೆ ಏನ್ ಹೇಳ್ತೀರಿ ಅಂತ. ಅದ ಅಂದ್ರೆ ನಮಗಿಲ್ಲಿ ನಾವೇ ಇಲ್ಲೇ ಡೈರಿ ಮಾಡಿದ್ವಲ್ಲ, ಆ ಕಾಲದಾಗೆ ನಮಗೆಲ್ಲರಿಗೂ ಅನುಕೂಲ ಆಗ್ತಾ ಇತ್ತು. ಈಗ ಎರಡೂವರೆ ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಹೊತ್ಕೊಂಡು ಹೋಗಿ ಹಾಲು ಕೊಟ್ಟು ಬರ್ಬೇಕು. ಹಾಲು ಇರೋಂತ ಪುಣ್ಯಾತಮರು, ಹೌದು ಹಾಲು ಇರೋಂತಾರೆ ಇದಾರೆ ತಮ್ದಿಕ್ಕಳು ಕಡೆ ಮೇಲ್ಗಡೆ ಮನೆಯವರು ಇವರೆಲ್ಲರೂ ಜಾನುವಾರನ ಹಾಲು ಒಯ್ದು ಕೊಟ್ಟು ಬರ್ತಾ ಇದಾರೆ. ಅಲ್ಲೇ ಈ ತಗ್ಗಿಗೆ ಹೋದ್ರು ನೀವು ಅಲ್ಲಿ ತಗ್ಗಿಗೆ ಪಕ್ಕ ಇಲ್ಲೇ ಅಲ್ಲಿ ರುದ್ರಕೋಡ್ರ ಮನೆ ಜಾನುವಾರು ಪಟ್ಟಿಯಾಗಿದ್ದಾವೆ, ಅವನ್ನ ನೀವು ನೋಡ್ಕೊಂಡು ಹೋಗ್ಬೋದು, ಅವ್ರ ಹತ್ರ ನೀವು ಮಾಹಿತಿ ತಗೋಬಹುದು. ಬೆಳಿಗ್ಗೆ ಮತ್ತೆ ಸಂಜೆ ಎಷ್ಟು ಇಳುವರಿ ಬರ್ತದೆ ಹಾಲಿಂದ ನಿಮ್ಮ ಇದರಲ್ಲಿ ನೀವು ಸಾಕ್ತಕ್ಕಂತ ಒಂದು ಹಸುಗಳಿಂದ? ನಮ್ಗೆ ಈಗ ಸದ್ಯಕ್ಕೆ ಬರ್ತಾ ಇರತ್ತೆ ಸರ್ ಒಂದ್ ಎರಡು ಒಂದೂವರೆ ಎರಡು ಲೀಟರ್ ಹಾಲು ಬರ್ಬೋದು ಅಷ್ಟೇ. ಸುಮ್ನೆ ನಾವು ಅಷ್ಟು ಬರ್ತೀವಿ ಇಷ್ಟು ಬರ್ತೀವಿ ಅಂತ ಹೇಳಕ್ ಬರಲ್ಲ, ಸುಮ್ನೆ ನಾವ್ ಎಲ್ದ ಬೇಡದ್ನೆಲ್ಲ ಹೇಳದಲ್ಲ. ಅದು ಹಾಲು ಹಾಲು ಕರಿಯರಿದ್ದಾರೆ, ಇವ್ರ ನಮ್ಮ ಪಕ್ಕದ ಮನೆ ನಮ್ಮ ತಮ್ಮನ ಮಗನೇ ಇವನು, ಇವ್ರ ಮನೇಲೂ ಇದಾವೆ ಅಲ್ಲೂ ಇದಾವೆ. ಅವರು ಹತ್ತು ಹದಿನೈದು ಎಮ್ಮೆ ಸಾಕಿದ್ದಾರೆ, ಅವರು ಹುಲ್ಲು ಸಪರೇಟ್ ಆಗಿ ಬೆಳೀತಾರೆ, ಬೇಕಾದ್ರೆ ಅವ್ರ ಹತ್ರನು ಮಾಹಿತಿ ತಗೋಬಹುದು ನೀವು. ಜೊತೆಗೆ ಈಗ ತಾವ್ ಹೇಳಿದ್ರಿ ತೋಟಗಾರಿಕೆ ಬೆಳೆಯಲ್ಲಿ ಅಡಿಕೆ ಮತ್ತು ತೆಂಗು ಅಂತ ಹೇಳಿದ್ರಿ, ಇದು ತೆಂಗು ಯಾವ ತಳಿ ಅಂತ ಹೇಳ್ತೀರಿ? ಯಾವ್ದು ಇದು ಸ್ಥಳೀಯವಾಗಿ ಇರ್ತಕ್ಕಂಥದ್ದ ಅಥವಾ ಹೈಬ್ರಿಡ್ ಹಾಕಿದ್ರ ತೆಂಗು? ಯಾವ್ದು ಹೈಬ್ರಿಡ್ ಇಲ್ಲ, ತಳಿ ಇದೆ. ಕಬ್ಬು ಎಷ್ಟು ಇದೆ? ಕಬ್ಬು ಕಬ್ಬೊಂದು ಎರಡ್ ಸಾವಿರ ಮೂರ್ ಸಾವಿರ ನೆಡ್ತಾರೆ. ಅಂದ್ರೆ ಎಷ್ಟು ಎಕರೆಯಲ್ಲಿ? ಒಂದ್ ಎಕರೆ ಅನ್ಬಹುದು. ಇದು ಕಬ್ಬು ಪಟ್ಟಣದಲ್ಲಿ ರಸ ಮಾಡಿ ಮಾರಾಟ ಮಾಡ್ತಾ ಇದು ಮಾಡ್ತಾರೆ ನೋಡಿ, ಅವ್ರಿಗೆ ಕಳಿಸ್ತೀರಾ ಏನ್ ಬೆಲ್ಲ ಮಾಡ್ತೀರಾ? ಬೆಲ್ಲ ಮಾಡೋದು ನಾವು ಸ್ವಂತಕ್ಕೆ, ಸ್ವಂತಕ್ಕೆ ಬೆಲ್ಲ ಮಾಡ್ಕೊಂತೀವಿ, ಬೆಲ್ಲ ಮಾಡ್ತೀವಿ. ಮನೆಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಇಟ್ಕೊಂಡು ಬಾಕಿದ್ನ ಮಾರ್ತೇವೆ, ಮಾರಾಟ ಮಾಡ್ತೀರಿ? ನಾವು ಯೂಸ್ ಮಾಡೋದು ಸಕ್ಕರೆ ಕಡಿಮೆ, ಕಡಿಮೆ ಬಹಳ ಕಡಿಮೆ ಸಕ್ಕರೆ. ಸಕ್ಕರೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಬೆಲ್ಲದ ಚಹಾ ಬೆಲ್ಲದ ಎಲ್ಲಾನು ಬೆಲ್ಲಾನೇ ಉಪಯೋಗಿಸ್ತಾ ಇದಾರೆ. ಶುಗರ್ ಶುರುವಾಗೈತಲ್ಲ, ಯಾರೊಬ್ಬರಿಗೆ ನೋಡಿದ್ರು ಎಲ್ಲಿ ನೋಡಿದ್ರು ಶುಗರ್ ರೀ, ಯಾವ್ದು ನೀವು ಯಾವ್ದು ಚಾನಲ್ ಹಾಕ್ರಿ ಅವನಿಗೆ ಶುಗರ್ ಬಂದೈತಿ ಅಂತ. ಅದಕ್ಕಿಂತ ಔಷಧಿ ಕುಡೀರಿ ಅಂತ ಎಂತದ್ದು ಬಾಟ್ಲಿ ಹಿಡಿದು ತೋರಿಸ್ತಾ ಇರ್ತಾರೆ, ಅದೆಲ್ಲ ನನಗಿಲ್ಲ, ಅವ್ಯಾವ್ದು ಇಲ್ಲ. ಈ ವಯಸ್ಸಿದ್ರು ನನಗೀಗ ಈ ವಯಸ್ಸಾಗಿದ್ರು ನನಗೆ ಯಾವುದು ಒಂದು ಶುಗರು ಇಲ್ಲ ಇದು ಇಲ್ಲ. ಏನ್ ಕಾರಣ ಅಂತ ಹೇಳ್ತೀರಿ? ಏನಿಲ್ಲ, ನಾವು ಆಹಾರದಾಗೇನೆ ಆಹಾರದಾಗ ವ್ಯತ್ಯಾಸ ಆಗಬಾರ್ದು, ಆಹಾರ ಸತ್ವಯುತವಾಗಿರ್ಬೇಕು, ವಿಷ ಮುಕ್ತ ಆಗಿರ್ಬೇಕು, ರಾಸಾಯನಿಕ ಮುಕ್ತ ಆಗಿರ್ಬೇಕು ಅಲ್ವಾ? ಹೌದೌದೌದು. ಸೊ ಅದರ ಒಂದು ಗುಟ್ಟಿನಿಂದ ನಿಮಗೆ ಯಾವುದೇ ಒಂದು ಯಾವ ಡಾಕ್ಟರ್ ಹತ್ರ ಹೋದ್ರು ಕಣ್ಣಿನ ದೃಷ್ಟಿ ಸಮೇತನು ಈ ವಯಸ್ಸಿಗೂ ನಿಮಗೆ ಕಣ್ಣಿನ ದೃಷ್ಟಿ ಹಿಂಗಿದಾವೆ, ನೀವು ಯಾವಲ್ಲಿಗೆ ಹೋಗ್ಲಿ ಏನೇ ಆಗಿರ್ಲಿ ನಾವು ಕರ್ನಾಟಕ ಕೊಡ್ತೇವಂತ ಬರ್ರಿ ಅಂತ ಹೇಳಿದ್ದಾರೆ ಸುಮ್ನೆ. ಯಾಕೆಂದ್ರೆ ನನಗೆ ದೂರಿನ ದೃಷ್ಟಿ ಕಡಿಮೆ ಆಯ್ತು, ಅದರಿಂದ ಮೊನ್ನೆ ಚೆಕಪ್ ಮಾಡಿಸಿದಾಗ ದೂರಿನ ದೃಷ್ಟಿ ನನಗೆ ಕಡಿಮೆ ಆಗೈತಿ ಅಂತ ನಾ ಬಾಯಿ ಬಿಟ್ಟು ಹೇಳಿದಾಗ ನಿಮ್ಮ ಹಾಸ್ಪಿಟ್ಲಿಗೆ ನಾವು ಕಳಿಸ್ತೇವೆ ನೀವು ಅಲ್ಲಿ ಇಸ್ಕೊಳ್ರಿ ಅಂದಾರೆ. ಅಷ್ಟೇ ಹೋಗಿದ್ರ? ಹೋಗಿದ್ದೆ ಹೋಗಿದ್ದೆ ಇಲ್ಲಿ ನಮ್ಮ ಪಂಚಾಯತಿಗಿದೆ, ನಮ್ಮ ಆಚಾಪುರ ಪಂಚಾಯತಿ ಅಂತ. ಕರ್ನಾಟಕ ಕೊಟ್ರ? ಕರ್ನಾಟಕ ಇಲ್ಲ, ಕರ್ನಾಟಕ ಬರ್ತದ ನಿಮಗೆ ಕೊಡ್ತೇವೆ ಅಂದರೆ ಕೊಡ್ತೇವೆ ಅಂದ್ರೆ ಹಿರಿಯ ನಾಗರಿಕರ ಒಂದು ಇದರಲ್ಲಿ ಬರುತ್ತೆ ಕೊಡ್ತೀವಿ ಅಂತ ಕೊಡ್ತೇವೆ ಅಂತ ಹೇಳಿದಾರೆ. ಹೌದೌದು. ಆಮೇಲೆ ಈಗ ತೋಟಗಾರಿಕೆ ಬೆಳೆಯಲ್ಲಿ ಅಡಿಕೆ ತೆಂಗು ಹೇಳಿದಿರಲ್ಲ, ಈ ಅಡಿಕೆಯಲ್ಲಿ ಏಕ ಬೆಳೆ ಬೆಳೀತಾ ಇದ್ದೀರಾ ಇಲ್ಲ ಮಧ್ಯಂತರ ಬೆಳೆಯಾಗಿ ಈಗ ಹೇಳ್ತಾ ಇದ್ರಿ ಕಾಳು ಮೆಣಸು ಅಂತ ಹೇಳ್ತಾ ಇದ್ರಿ, ಅದ್ರ ಜೊತೆಗೆ ಇನ್ನು ಬೇರೆ ಈಗ ಇತ್ತೀಚಿನ ಒಂದ್ ದಿನಗಳಲ್ಲಿ ಆಧುನಿಕವಾಗಿ ಹೇಳುವುದಾದ್ರೆ ಕೊಕ್ಕೋ ಬೆಳೆ ಆಗಿರ್ಲಿ ಮತ್ತೆ ಬೇರೆ ಇನ್ನು ಉಪ ಬೆಳೆ ಅದರಲ್ಲಿ ಯಾವ್ದು ಮಾಡ್ಬೇಕನ್ನೋ ಒಂದು ಯೋಚನೆ ಇದೆ? ಯಾವ್ದು ಮಾಡಿದ್ರು ಬರ್ತೈತೆ ಸ್ವಾಮಿ, ಮಾಡೋದಕ್ಕೆ ಆಗ್ಬೇಕು. ಆದ್ರೆ ಇನ್ನೊಂದು ನೇರ ಮಾತಾಡ್ತೀನಿ, ನಾವು ಯಾವ್ದನ್ನೇ ಮಾಡೋದಕ್ಕೆ ಹೋಗಕ್ಕಾದ್ರು ನಮ್ಮ ಮೈಯಲ್ಲಿ ತಾಕತ್ ಇದ್ದಾಗ ಮಾತ್ರ ಏನ್ ಬೇಕಾದ್ರೂ ಮಾಡೋದು. ನಮಗೆ ವಯಸ್ಸಾದ್ಮೇಲೆ ಅದರಲ್ಲಿ ಬರೋ ಬೆಳೆನ ನೋಡೋದೇ ಹೊರತು ನಾವು ಅದನ್ನೇನ್ ಮಾಡ್ತೇವೆ ಅಂತ ಹೇಳಕ್ ಬರಲ್ಲ. ಬರ ಬರ ಇಲ್ಲಿ ತೋಟಗಾರಿಕೆ ಬೆಳೆಯಲ್ಲಿ ಕಳೆಗಳ ಒಂದು ನಿರ್ವಹಣೆ ಮಾಡೋದಾದ್ರೆ ಆಮೇಲೆ ಈ ಶುಂಠಿ ಹಾಕಿದ್ವಿ ಅದ್ರ ಮಧ್ಯದಲ್ಲಿ, ಶುಂಠಿ ಕಬ್ಬನು ಹಾಕಿದ್ವಿ, ಶುಂಠಿನೂ ಹಾಕಿದ್ವಿ ಹಾಕಿದ್ವಿ ಅದ್ರೊಳಗಡೆ. ಆಮೇಲೆ ಅರಿಶಿಣ ಆಮೇಲೆ ಇದು ಈ ಅನಾನಸಿನ್ನು ಹಾಕಿದ್ರೆ ಅನಾನಸು ಹಾಕಿದ್ರೆ ಎಲ್ಲ ಚೆನ್ನಾಗಿ ಬಂದಿತ್ತಾ? ಬಂದಿತ್ತು ಬಂದಿತ್ತು ಬಂದಿತ್ತು. ಮತ್ತೆ ಇದಕ್ಕೆ ಗೊಬ್ಬರ ಏನೇನ್ ಹಾಕಿದ್ರಿ? ಇದೇ ರಸಗೊಬ್ಬರ ಅದು ಇದು ಸರ್ಕಾರಿ ಗೊಬ್ಬರ. ಸರ್ಕಾರಿ ಗೊಬ್ಬರ ಹೌದು, ಸರ್ಕಾರಿ ಗೊಬ್ಬರಗಳು. ಸರ್ಕಾರಿ ಗೊಬ್ಬರ ಅಲ್ದೇನೆ ಈಗ ತಿಪ್ಪೆ ಗೊಬ್ಬರ ಸಗಣಿ ಜಾನುವಾರು ಗೊಬ್ಬರನು ಬಹಳ ಹಾಕ್ತಾ ಇದ್ವಿ, ಜಾನುವಾರು ಗೊಬ್ಬರನು ಹಾಕ್ತಾ ಇದ್ವಿ. ತಿಪ್ಪೆ ಗೊಬ್ಬರ ಕಡಿಮೆ, ಇದು ಗವರ್ಮೆಂಟ್ ಗೊಬ್ಬರ ಕಡಿಮೆ, ತಿಪ್ಪೆ ಗೊಬ್ಬರಗಳನ್ನ ಜಾಸ್ತಿನೇ ಮಾಡುತ್ತಾ ಬಂದಿದ್ವಿ. ಯಾಕೆಂದ್ರೆ ರೋಗ ಬರಲ್ಲ, ಯಾವ್ದು ಒಂದು ಇದು ಬರಲ್ಲ ಅಂತ. ಕಳೆಗಳ ಒಂದು ನಿರ್ವಹಣೆಗೆ ಬಂದ್ರೆ ಏನ್ ಹೇಗೆ ಅದನ್ನ ಔಷಧಿ ಸಿಂಪಡಣೆ ಮಾಡ್ತಾ ಇದೀರಾ? ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಔಷಧಿಗಳನ್ನ ಸಿಂಪಡಣೆ ಮಾಡುವ ಒಂದು ವ್ಯವಸ್ಥೆ ಇದೆ, ನೀವು ಯಾವ ರೀತಿಯಿಂದ? ಇಲ್ಲ, ನಾವು ಅದನ್ನ ಹೆಚ್ಚಿನ ಒಂದು ಔಷಧಿನ ಬಳಸ್ತಾ ಇಲ್ಲ. ಯಾಕೆಂದ್ರೆ ಜಾನುವಾರಿಗೆ ಹುಲ್ಲು ಬೇಕು, ಅದನ್ನು ಕೊನ್ನಬಾರದು ಹುಲ್ಲನ್ನ, ಆ ಒಂದು ದೃಷ್ಟಿಯಲ್ಲಿ ಅದನ್ನ ಹೆಚ್ಚಿಗೆ ಬಳಸ್ತಾ ಇಲ್ಲ. ಆಮೇಲೆ ಭೂಮಿ ಕೂಡ ಬರಡ್ ಆಗ್ಬಿಡ್ತದೆ, ಆಮೇಲೆ ಅಲ್ಲೇನು ಬರೋದೇ ಇಲ್ಲ. ಅಲ್ಲೊಂದು ಇನ್ನೊಂದು ಸಮಸ್ಯೆ ಒಂದು ಹೇಳ್ತೀನಿ ಸರ್, ನಾನು ಯಾವುದೇ ಕಾರಣಕ್ಕೂ ಅದರೊಳಗಡೆ ಬರುವಂತದನ್ನ ನಾವು ದುರುಪಯೋಗ ಪಡಿಸ್ಕೊಂಡ್ರೆ ಏನು ಬರಲ್ಲ. ಅದಕ್ಕೇನು ರಸಗೊಬ್ಬರ ಹಾಕೋದು, ಆ ಗೊಬ್ಬರ ಈ ಗೊಬ್ಬರ ಆ ನಾಶಕ ಈ ನಾಶಕ ಹಾಕಿ ಇದ್ದ ಅಡಕೆ ಬೇರುಗಳೆಲ್ಲ ಸಾಯ್ತಾ. ಕ್ಯಾರ್ಲೆ ಬೆಳೆದ್ದೀವಿ, ಮೌಸಂಬಿ ಬೆಳೆದ್ದೀವಿ, ಆಮೇಲೆ ಯಾಲಕ್ಕಿ ಎಲ್ಲದನ್ನು ತೋಟದಲ್ಲಿ ಬೆಳ್ಕೊಂಡಿದ್ದೀವಿ ನಾವು. ನಮ್ಮ ಮನೆಗೆ ಬೇಕಾಗುವಷ್ಟೆಲ್ಲ ಎಲ್ಲದು ಬೆಳ್ಕೊಂಡಿದ್ದೀವಿ. ನಾವು ಮಾರಾಟ ಮಾಡದೇ ಇದ್ರು ಅಂದ್ರೆ ಸಂಬಂಧಿಕರಿಗೆಲ್ಲ, ಅದೇ ಬಂದಿನವರಿಗೆ ನೆಂಟ್ರಿಸ್ಟರಿಗೆ ಸಂಬಂಧಿಕರಿಗೆ ಸಂಬಂಧ ಬಂಧು ಬಾಂಧವರಿಗೆಲ್ಲರಿಗೂ ನಮ್ಗೆ ಎಷ್ಟು ನಮಗೆ ಬೇಕಾಗಿಷ್ಟು ಇಟ್ಕೊಂಡು ಬಾಕಿದ್ದನ್ನ ಅಷ್ಟು ಕೊಟ್ಟಿದ್ದೀನಿ, ಮಕ್ಕಳಿಂದ ಹಿಡಿದು ಎಲ್ಲರಿಗೂ. ಹೌದು, ಅಂದ್ರೆ ಮನೆಗೋಸ್ಕರ ಬೆಳ್ಕೊಂಡಾಯ್ತು, ಮತ್ತೆ ಸಂಬಂಧಿಕರು ಕೂಡ ಕೊಟ್ಟಾಗಾಯ್ತು. ಕೊಟ್ಟಿದ್ದೀರಿ, ಎಷ್ಟು ಖರ್ಚು ಬರುತ್ತೆ ಜಯದೇವ ಪರೆ ವರ್ಷಕ್ಕೆ ಎಲ್ಲ ಒಂದು ಬೇಸಾಯದ ಖರ್ಚು ಅಂತ ಹೇಳಿದ್ರೆ? ಖರ್ಚು ಬಹಳ ಬರುತ್ತೆ, ಆಳುಗಳು ಸಿಗ್ತಾ ಇಲ್ಲ, ಆಳುಗಳು ಕಂಡ ಬಟ್ಟೆ ರೇಟು, ಆಳುಗಳು ಸಿಗ್ತಾ ಇಲ್ಲ. ಆಳುಗಳದ್ದೇನು, ಒಂದು ದಿನಕ್ಕೆ ಮಧ್ಯಾಹ್ನದವರೆಗೂ ಬಂದ್ ಮಾಡಿದ್ದೇನೆ, ಈಗ 600 ರೂಪಾಯಿ ಕೊಡ್ಬೇಕು ಊಟ ಕೊಟ್ಟು 600 ರೂಪಾಯಿ, ಮತ್ ಸಾಯಂಕಾಲ ಅವನಿಗೆ ಕುಡಿಯಕ್ ಎಣ್ಣೆಗೆ ದುಡ್ಡು, ಇಷ್ಟು ಎಲ್ಲ ಕೊಡ್ಬೇಕು. ಇಷ್ಟೆಲ್ಲ ವ್ಯವಸ್ಥೆ ಇಟ್ಕೊಂಡು ಈಗ ಮಾಡೋದು ಭಾರಿ ವಜ್ಜೆಯಾಗೈತೆ. ಈಗ ವಜ್ಜೆ ಇದ, ಕಾಲನೇ ಬದ್ಲಿ ಆಗ್ಬಿಡ್ತು. ಈಗ ಅದನ್ನೆಲ್ಲ ಮಾಡೋದೇ ಬಹಳ ವಜ್ಜೆಯಾಗೈತೆ. ಯಾಕೆ ಕೇಳಿದ್ರಿ ನೀವು? ನೀವು ಕೇಳ್ತಾ ಇದ್ದೀರಾ, ನಾ ಮಾತಾಡ್ತಾ ಇದ್ದೀರಾ? ಇಲ್ಲ ಹೇಳಿದ್ರೆ ನಾನೇನು ಅದನ್ನೆಲ್ಲ ಹೇಳಕ್ಕಾಗಲ್ಲ. ಇನ್ನೊಂದು, ಅವ್ರಿಗೆ ಇಲ್ಲಿ ಹೊಟ್ಟೆನೂ ತುಂಬಿಕೊಂಡು ಸಾಯಂಕಾಲ ಎಣ್ಣೆಗೂ ದುಡ್ಡು ಕೊಟ್ಟು ನಾವು ದುಡಿಮೆ ಮಾಡಿ ಉಳಿಸ್ಕೊಳ್ಳೋದು ಏನೈತಿ? ಉಳಿತೈತ? ಯಾರಿಗೆ ದುಡಿಬೇಕು ಅಂತೀರಾ? ಅದೇ ಯಾರಿಗೋಸ್ಕರ ದುಡಿಬೇಕಂತೀರಾ? ಹೌದೌದೌದು, ಯಾರಿಗಾಗಿ ನಾವು ದುಡಿಬೇಕು? ಇನ್ನೊಬ್ರ ಹೊಟ್ಟೆಯವ್ರಿಗೆ ಯಾಕೆ? ಈಗ ನಮ್ಮ ಹೊಟ್ಟೆಯವ್ರ ಕಣಕ್ಕಾಗಲ್ಲ, ಇನ್ನೊಬ್ರ ಹೊಟ್ಟೆಯವ್ರಿಗೆ ಯಾಕೆ? 600 ರೂಪಾಯಿ ಕೊಟ್ಟರು ಬೈ ತನಕ ಕೆಲಸ ಮಾಡಿದ್ರೆ ಹೊಟ್ಟಿರಲಿಲ್ಲ, 4 ಗಂಟೆ ಒಳಗೆ ಹೋಗಿ ಹೋಗ್ಬಿಡ್ತಾರೆ. ಹೌದೌದೌದು. ಹೊಸ ಬೆಳೆ ಏನಾದ್ರು ಬೆಳಿಬೇಕಂತ ಅಂತ ಇದ್ದೀರಾ? ಹೇಗೆ ಅಂದ್ರೆ ಹೊಸ ಬೆಳೆ ಅಂದ್ರೆ ಈಗ ಕೋಕೋ ಬೆಳೆ ಆಗಿರ್ಲಿ, ಮತ್ತೆ ಬೇರೆ ಬೇರೆ ಬೇರೆ ಬೆಳೆಗಳು ಬಂದಿದೆ. ಕೋಕೋ ಬೆಳೆ ಬೆಳಿಬೇಕು ಅನ್ನೋ ಒಂದು ಇದೆ. ಗೇರು ಬೆಳೆ, ಗೇರು ಬೆಳೆ, ಗೇರು ಹಾಕಿದ್ವಿ, ಗೇರು ಬೆಳೆದ್ವಿ, ಗೇರನ್ನು ಮಾರಾಟ ಮಾಡಿದ್ವಿ ಒಂದು ಕಾಲದಾಗೆ. ಗಿಡ ಇಲ್ಲ, ಗಿಡ ಇದಾವಲ್ಲಿ ತೋಟದ ಪಕ್ಕದಾಗೆಲ್ಲ, ಅವನ್ನೇ ಹಾಕೋದು ತೋಟದ ಪಕ್ಕದಾಗೆಲ್ಲ. ತೆಗ್ದಿಲ್ಲ, ಈಗಲೂ ಇದಾವೆ ತೋಟದ ಪಕ್ಕ. ಅದರಿಂದ ವರ್ಷಕ್ಕೆ ಎಷ್ಟು ಬರಬಹುದು ಇಳುವರಿ? ಇಳುವರಿ ಏನ್ ಸರ್ ಅಂತ ಒಂದು ಹೆಚ್ಚಿನ ಇಳುವರಿ ಅಂತ ಹೇಳ್ಕೊಳ್ಳೇನಿಲ್ಲ, ಬರ್ತೈತಿ ಒಂದ 10 ಕೆಜಿ 20 ಕೆಜಿ ಬರ್ತಾವ. ನಮಗೇನು ಪೀಠ ಬಂದವನ್ನ ಇದು ಮಾಡೋದು, ಬಾಕಿ ಹಣ್ಣೆಲ್ಲ ಗಾಗಿ ಅಕ್ಕಿ. ಬೀಜನ ಹೇಗೆ ಅದು ಸಂಸ್ಕರಣೆ ಎಲ್ಲಿ ಮಾಡ್ತೀರಿ? ಬೀಜ ಸಂಸ್ಕರಣೆ ಮಾಡಕ್ ಹೋಗೋದಲ್ಲ, ಇಲ್ಲಿ ಮನೆಯಲ್ಲೇ ಇರ್ತತಿ, ಅದನ್ನ ಸುಡ್ತಾರೋ ಏನೋ ಮಾಡಿ ಇದ್ ಮಾಡ್ತಾರೆ. ಸಂಸ್ಕರಣೆಗೆ ಅಂತೂ ಎಲ್ಲಿಗೂ ಒಯ್ದಿಲ್ಲ, ಮನೆಯಲ್ಲೇ ಮಾಡ್ತಾರೆ. ಅಂದ್ರೆ ಅದರಿಂದ ಅದು ಬಿಡಿಸೋದು ಸಿಪ್ಪೆ ಬಿಡಿಸೋದೆಲ್ಲ ಮನೆಯಲ್ಲೇ ಮಾಡ್ತಾರೆ. ಮನೆಯಲ್ಲೇ ಮಾಡ್ತೈತಿ, ಮನೆಯಲ್ಲೇ ಮಾಡ. ಆಮೇಲೆ ಈ ಹಾಲು ಡೈರಿಗೆ ಹಾಕ್ತಿರೋ ಏನ್ ಮನೆಗೆ ಉಪಯೋಗಿಸ್ತೀರಾ? ಇಲ್ಲ, ಡೈರಿಗೆ ಹಾಕ್ತಾ ಡೈರಿಗೆ. ಮನೆಯಲ್ಲಿ ಮಕ್ಕಳಿಗೆ ಮರಿ ಮಕ್ಕಳಿಗೆ ಆಗಿ ಉಳಿದನ್ನ ಡೈರಿಗೆ ಹಾಕ್ತೀರಿ? ಹೌದೌದು, ಆಗಿ ಉಳಿದ. ಏನ್ ಅನ್ಸುತ್ತೆ ನಿಮ್ಗೆ ನಿಮ್ಮ ಒಂದು ಸಮಯದಲ್ಲಿ ಕೃಷಿಗೆ ಹೋಲಿಸಿದ್ರೆ, ಈ ಒಂದು ಆಧುನಿಕ ಯುಗದ ಒಂದು ಕೃಷಿಗೆ ಹೋಲಿಸಿದ್ರೆ ಯಾವ ರೀತಿಯಿಂದ ವ್ಯತ್ಯಾಸ ಕಂಡಿದ್ರಿ ಜಯದೇವಪ್ಪ ಅವರೇ? ಭಾರಿ ಕಷ್ಟ ಇವತ್ತಿನ ಪರಿಸ್ಥಿತಿ, ಇವತ್ತಿನ ಕಾಲಮಾನ ಬಹಳ ಕಷ್ಟ. ಯಾವ್ದಕ್ಕೆ ಒಂದು ಜಾನುವಾರು ಬಿಡಕ್ಕೆ ಜಾಗಿಲ್ಲ, ಮೇಲಾಗಿ ಇದ್ರೆ ರೋಡರಿನಾಗಿರ್ಬೇಕು, ಅವಕ್ಕೆ ತೊಂದ್ರೆ. ಅವು ಬ್ಯಾಡ್ದೆ, ಆದ್ರೆ NH ರೋಡು ಅನ್ನೋದು ಒಂದ್ ಕಡೆ ಆಗಿದೆ, ಅವರು ಏನ್ ಮಾಡ್ಕೊಂಡೋದ್ರು ಓಕೆ. ಹೌದು, ನಾವೇನು ಮಾತಾಡಂಗಿಲ್ಲ. ನೀ ರೋಡಿಗೆ ಬಿಡಕ್ಕೆ ಯಾರು ಹೇಳಿದ್ರಿ ನಿಂಗೆ ಅಂತ ಕೇಳರೇ ಇದಾರೆ ಎಲ್ಲ. ಈಗ ಆ ಉದ್ದೇಶಕ್ಕಾಗಿ ಈಗ ಯಾವ್ದು ಆಧುನಿಕವಾಗಿ ಜಾನುವಾರನ ಇಟ್ಕೊಳ್ಳೋದಕ್ಕೆ ಆಗಿರ್ಲಿ ಅಥವಾ ಏನೇ ಒಂದ್ ಮಾಡೋದಾಗ್ಲಿ ಸ್ವಲ್ಪ ಹೆದರ್ತದೆ ಜೀವ. ನಿಮ್ಮ ಜಮೀನ್ ಏನಾದ್ರೂ ಹೋಗಿದೆ NH ಮಾಡ್ಬೇಕಾದ್ರೆ? ಹೋಗೈತಿ, ಅಲ್ಲಿ ಒಂದು 8 ಗುಂಟೆ ಜಾಗನೇ ಹೋಗಿದೆ. ಪರಿಹಾರ ಕೊಟ್ಟರೆ ಅದಕ್ಕೆ? ಅದಕ್ಕೆ ಕೊಟ್ಟಿದ್ದಾರೆ, ಮಗಳಿಗೆ ಬಂದು. ನಿಮ್ಗೆ ಸಂತೋಷ ಇದೆ? ಇಲ್ಲ, ಅದ್ರ ಲಾಸ್ ಏನಿಲ್ಲ. ಲಾಸ್ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಬಂದೈತಿ, ಇಲ್ಲಿ ಒಂದ್ ಸ್ವಲ್ಪ ಹೋಗೈತಿ, ಇದನ್ನ ರೆಕಾರ್ಡೇ ಮಾಡಿಲ್ಲ, ನಾನು ಹೋಗಿ ಮಾಡಿಸ್ಕೊಂಡು ಬರ್ಬೇಕು ಇಲ್ಲ ಮನೆ ಹತ್ತವರೆಗೂ. ಒಟ್ಟಾರೆ ಏನ್ ಅನಿಸ್ತದೆ, ಖರ್ಚು ವೆಚ್ಚ ಹೋಗಿ ಕೃಷಿ ಲಾಭದಾಯಕ ಅನಿಸುತ್ತಾ ಅಥವಾ ಇದು ವಜ್ಜೆ ಆಗಿದೆ ಅಂತ ಅನ್ಸುತ್ತ? ಇಲ್ಲ ಇಲ್ಲ ಇಲ್ಲ ಇಲ್ಲ, ಈಗಿನ ದಿನಮಾನದಾಗೆ ಕೃಷಿ ಮಾಡ್ತಾ ಇರೋನು ಸ್ವಂತ ಮಾಡೋದಾದ್ರೆ ಅವನಿಗೆ ಉಳಿತೈತಿ, ಎಲ್ಲದು ಅವ್ನು ಉಳಿಸ್ಕೋಬಹುದು. ಸ್ವಂತ ಮಾಡ್ಬೇಕಂತ ಸ್ವಂತ ಮಾಡಿದ್ರೆ ಅದೇ ಆಳು ಕೂಲಿ ಕೊಟ್ಟು ಮಾಡಿಸೋದಾದ್ರೆ ಏನು ಉಳಿಯಲ್ಲ, ಏನು ಉಳಿಯೋದಿಲ್ಲ, ಉಳಿಯಲ್ಲ ಅವ್ನು ಅಲ್ಲೇದಲ್ಲಿಗೆ ಅಲ್ಲೇದಲ್ಲಿಗೆ ಅಲ್ಲೇದಲ್ಲಿಗೆ ಆಗಿ ಜಾನುವಾರು ತಿನ್ನೋದಕ್ಕೆ ಸ್ವಲ್ಪ ಹುಲ್ಲು ಸಿಗ್ಬೋದು, ಹುಲ್ಲು ಸಿಗುತ್ತೆ ಅಂತ ಅಷ್ಟೇ ಅಷ್ಟೇ. ಮತ್ತೆ ಭತ್ತ ಅಡಿಕೆ ಮತ್ತೆ ತೆಂಗು ಇದು ಮಾರಾಟ ಮಾಡ್ತೀರೋ ಇಲ್ಲ ಮನೆಗೇನೆ? ಇಲ್ಲ ಇಲ್ಲ ಇಲ್ಲ, ಮಾರಾಟ ಮಾಡ್ತೀವಿ. ಭತ್ತ ಮಾರಾಟ ಮಾಡ್ತೀರಾ? ಯಾವ್ದದು ಭತ್ತ ಬೆಳೆಯೋದು ನೀವು? ಭತ್ತ ದಪ್ಪ ಭತ್ತ, ದಪ್ಪ ಭತ್ತ, ದಪ್ಪ ಭತ್ತ. ಅಭಿಲಾಷ್ ಅಭಿಲಾಷ್ ಅಂತ. ಅಭಿಲಾಷ್ ಔಷಧಿ ಉಪಯೋಗಿಸ್ತೀರಾ? ತೊಳು ಸ್ವಲ್ಪ ಸ್ವಲ್ಪ, ಹೆಚ್ಚಿನ ಒಂದು ಉಪಯೋಗಿಸಕ್ ಹೋಗಲ್ಲ, ಯಾಕಂದ್ರೆ ಮನೆಗೆ ಬೇಕಾಯ್ತದೆ. ಹೌದೌದು ಹೌದು, ಅದಕ್ಕೋಸ್ಕರ. ಹೌದು, ಜಾನುವಾರು ತಿನ್ನೋ ಹುಲ್ಲು ಹಾಳಾಯ್ತದೆ. ನೀವು ರಾಸಾಯನಿಕ ಏನಾದ್ರು ಸಿಂಪಡಣೆ ಮಾಡಿದ್ರೆ ಹುಲ್ಲು ಹಾಳಾಗ್ತದೆ. ಹುಲ್ಲು ಹಾಳಾಗದೆ ಹೋಗ್ಲಿ, ಜಾನುವಾರುಗಳು ತಿಂದು ಅದು ಹಾಲಿನಲ್ಲಿ ಕೂಡ ವಿಷದ ಅಂಶ ನಾವು ಕಾಣಬಹುದು ಅಲ್ವಾ? ಬರ್ತೈತಿ ಬರ್ತೈತಿ, ಆ ಉದ್ದೇಶಕ್ಕೇನೆ ಅವು ಹೆಚ್ಚು ಸಿಂಪಡಿಸಲ್ಲ, ಸಿಂಪಡಣೆ ಮಾಡ್ತಾ ಇಲ್ಲ. ಮಿತವಾಗಿ ಎಷ್ಟು ಬೇಕೋ ಅಷ್ಟು ಅಷ್ಟೇ ಮಾಡ್ತಾ ಇದ್ದೀರಂತ. ಧನ್ಯವಾದ ಅಜಯ್ ದೇವಪ್ಪರೇ, ಇದುವರೆಗೆ ತಾವು ತಮ್ಮ ಕೃಷಿ ಅನುಭವಗಳನ್ನ ನಮ್ಮ ರೈತ ಬಾಂಧವರಿಗೆ ಹೇಳ್ಕೊಟ್ಟಿದ್ದೀರಾ, ಕೇಳಿಸಿದೀರಾ, ಅವರಿಗೆ ಮಾಹಿತಿ ರೂಪದಲ್ಲಿ ನೀವು ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಈ ಮಾಹಿತಿ ನೀಡಿದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಅಜಯ್ ದೇವಪ್ಪರೇ. ನಮಸ್ಕಾರ, ನಮಸ್ಕಾರ ನಿಮಗೂ, ನನ್ನ ಆತ್ಮೀಯ ಪೂರ್ವಕವಾದ ನಮಸ್ಕಾರ, ಧನ್ಯವಾದಗಳು. ಇದುವರೆಗೂ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಚನ್ನಕೊಪ್ಪ ಗ್ರಾಮದ ರೈತರಾದ ಶ್ರೀ ಜಯದೇವಪ್ಪ ಅವರೊಂದಿಗೆ ಕೃಷಿ ಅನುಭವಗಳ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ SN ಸುಧಾಕರ್. ಇನ್ನು ಮುಂದೆ ಹವಾಮಾನ ವರದಿ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ. ಶಿವಮೊಗ್ಗ ಭದ್ರಾವತಿಯಲ್ಲಿ ಇಂದು ಕನಿಷ್ಠ 21°C, ಗರಿಷ್ಠ 23°C ತಾಪಮಾನ ದಾಖಲಾಗಿತ್ತು. ನಾಳೆ ಕನಿಷ್ಠ 21, ಗರಿಷ್ಠ 25°C ತಾಪಮಾನ ಇರಬಹುದೆಂದು ತಿಳಿದು ಬಂದಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಕನಿಷ್ಠ 21, ಗರಿಷ್ಠ 26°C ತಾಪಮಾನ ದಾಖಲಾಗಿತ್ತು. ನಾಳೆ ಕನಿಷ್ಠ 21, ಗರಿಷ್ಠ 25°C ತಾಪಮಾನ ಇರಲಿದೆ ಎಂದು ತಿಳಿದು ಬಂದಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕನಿಷ್ಠ 18°C, ಗರಿಷ್ಠ 21°C ತಾಪಮಾನ ದಾಖಲಾಗಿತ್ತು. ನಾಳೆ ಕನಿಷ್ಠ 19°C, ಗರಿಷ್ಠ 22°C ತಾಪಮಾನ ಇರಲಿದೆ ಎಂದು ತಿಳಿದು ಬಂದಿದೆ. ಮೋಡ ಕವಿದ ವಾತಾವರಣ ಜೊತೆಗೆ ತುಂತುರು ಮಳೆ ಇತ್ತು, ನಾಳೆ ಕೂಡ ಇದೇ ವಾತಾವರಣ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿರುತ್ತದೆ. ಇನ್ನು ಜಲಾಶಯಗಳಲ್ಲಿನ ಇಂದಿನ ನೀರಿನ ಮಟ್ಟದ ವರದಿಗೆ ಬಂದರೆ KRS ಜಲಾಶಯ 123.68 ಅಡಿ, ಕಬಿನಿ ಜಲಾಶಯ 64.94 ಅಡಿ, ಹಾರಂಗಿ ಜಲಾಶಯ 127.4 ಅಡಿ, ಲಿಂಗನಮಕ್ಕಿ ಮತ್ತು ಭದ್ರಾ ಜಲಾಶಯ %99.99 ಭರ್ತಿಯಾಗಿದ ವರದಿಯಾಗಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಇಂದಿನ ಧಾರಣೆ ಹೀಗಿತ್ತು. ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಧಾರಣೆ: ರಾಶಿ ಅಡಿಕೆ ಕನಿಷ್ಠ 48,559 ರೂಪಾಯಿ, ಗರಿಷ್ಠ 60,499 ರೂಪಾಯಿ, ಮಾದರಿ ಬೆಲೆ 59,009 ರೂಪಾಯಿ ಪ್ರತಿ ಕ್ವಿಂಟಲ್ನಂತೆ ಇತ್ತು. ಇನ್ನು ಬೀನ್ಸ್ ಕನಿಷ್ಠ 6,000, ಗರಿಷ್ಠ 8,000 ರೂಪಾಯಿ, ಮಾದರಿ ಬೆಲೆ 4,000 ರೂಪಾಯಿ ಪ್ರತಿ ಕ್ವಿಂಟಲ್ನಂತೆ. ಬೆಂಡೆಕಾಯಿ ಕನಿಷ್ಠ 4,000, ಗರಿಷ್ಠ 5,900 ರೂಪಾಯಿ, ಮಾದರಿ 5,800 ರೂಪಾಯಿ ಪ್ರತಿ ಕ್ವಿಂಟಲ್ನಂತೆ. ಹಸಿರು ಮೆಣಸಿನಕಾಯಿ ಕನಿಷ್ಠ 4,000, ಗರಿಷ್ಠ 5,000, ಮಾದರಿ ಬೆಲೆ 5,000 ರೂಪಾಯಿ ಪ್ರತಿ ಕ್ವಿಂಟಲ್ನಂತೆ ಧಾರಣೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಶ್ರೋತೃಗಳೇ, ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಅಡಿಕೆ ಧಾರಣೆ ಹೀಗಿದೆ. ಬೆಟ್ಟೆ ಅಡಿಕೆ ಕನಿಷ್ಠ 55,114, ಗರಿಷ್ಠ 63,324, ಮಾದರಿ ಅಡಿಕೆ 61,240 ಪ್ರತಿ ಕ್ವಿಂಟಾಲ್ನಂತೆ. ಗೊರಬಲು ಅಡಿಕೆ ಕನಿಷ್ಠ 19,299, ಗರಿಷ್ಠ 36,869, ಮಾದರಿ 33,196. ಸರಕು ಅಡಿಕೆ ಕನಿಷ್ಠ 56,400, ಗರಿಷ್ಠ 87,400, ಮಾದರಿ 80,089. ಇನ್ನು ಸಾಗರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಇಂದಿನ ಅಡಿಕೆ ಧಾರಣೆ. ಬಿಳಿ ಗೋಟು ಅಡಿಕೆ ಕನಿಷ್ಠ 12,119, ಗರಿಷ್ಠ 26,109, ಮಾದರಿ 25,669. ಚಾಲಿ ಅಡಿಕೆ ಕನಿಷ್ಠ 33,599, ಗರಿಷ್ಠ 38,209, ಮಾದರಿ 36,809. ಕೋಕಾ ಅಡಿಕೆ ಕನಿಷ್ಠ 85,699, ಗರಿಷ್ಠ 23,499, ಮಾದರಿ 19,989. ಕೆಂಪು ಗೋಟು ಅಡಿಕೆ ಕನಿಷ್ಠ 30,199, ಗರಿಷ್ಠ 30,199, ಮಾದರಿ 30,199. ರಾಶಿ ಅಡಿಕೆ ಕನಿಷ್ಠ 32,169, ಗರಿಷ್ಠ 59,819, ಮಾದರಿ 56,899. ಸಿಪ್ಪೆ ಗೋಟು ಅಡಿಕೆ ಕನಿಷ್ಠ 12,299, ಗರಿಷ್ಠ 18,509, ಮಾದರಿ 17,709 ಪ್ರತಿ ಕ್ವಿಂಟಲ್ ಅಂತ ಇತ್ತು. ಶ್ರೋತೃಗಳೇ, ಇದುವರೆಗೂ ಹವಾಮಾನ ವರದಿ, ಪೇಟೆ ಧಾರಣೆ ಮತ್ತು ಪ್ರಮುಖ ಜಲಾಶಯಗಳ ಇಂದಿನ ನೀರಿನ ಮಟ್ಟದ ವರದಿಯನ್ನು ಕೇಳಿದಿರಿ. ಇನ್ನು ಮುಂದೆ ಭದ್ರಾವತಿ ತಾಲೂಕು ತಾವರೆಘಟ್ಟದ ಶ್ರೀಮತಿ ಶಾರದಮ್ಮ ಮತ್ತು ತಂಡದವರಿಂದ ಲಂಬಾಣಿ ಪದ. ರಾಜಾ ಗೇಡಾ ದೇಣೋ ರೇ ಬೇಲಿ ಮರಾದಯ್ಯ ಬೋಲೋ, ಬಾರೇ ಬೋಲೋ ಮೇ ಕಾ ರಾಜ ಕಳತೆ ಇದುವರೆಗೂ ಭದ್ರಾವತಿ ತಾಲೂಕು ತಾವರೆಘಟ್ಟ ಗ್ರಾಮದ ಶ್ರೀಮತಿ ಶಾರದಮ್ಮ ಮತ್ತು ತಂಡದವರಿಂದ ಲಂಬಾಣಿ ಪದ ಕೇಳಿದಿರಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಆತ್ಮೀಯ ರೈತ ಬಂಧವರೇ, ಮತ್ತೆ ನಾಳೆ ಭೇಟಿಯಾಗೋಣ.